ಮತ್ತೆ ಇನ್ನು ನಾವು ಫ್ಯಾಕ್ಟ್ರಿ ಲೇ ಆಫ್ ಆಯಿತು. ಆ ದೃಷ್ಟಿಯಿಂದ ನಾವು ರೆಡ್ಡಿಹಳ್ಳಿ ಬಂದ್ವಿ. ರೆಡ್ಡಿಹಳ್ಳಿ ಬಂದಮೇಲೆ ಬೇರೆ ಬೇರೆ ನಾವು ನೀರುಳ್ಳಿ ಬೆಳೆದ್ವಿ, ಸೂರ್ಯಕಾಂತಿ ಬೆಳೆದ್ವಿ, ಬೇರೆ ಬೇರೆ ನಾನಾ ಥರ ಬೆಳೆದ್ವಿ. ಎಲ್ಲ ಲಾಸ್ ಆಗಕ್ಕೆ ಒಂದು ಕಣ್ತು, ಯಾಕಂದ್ರೆ ಇವತ್ತಿನ ಲೇಬರ್ ಕಾಸ್ಟ್ನಲ್ಲಿ ನಾವು ಬೆಳೆದೇ ಒಂದಾಗುತ್ತೆ, ಬರೋದೇ ಒಂದಾಗಿರುತ್ತೆ. ಲಾಸ್ ಆಗಿ ನಾವು ಇನ್ನೇನು ಕೊನೆ ಆಲೇ ಒಂಥರ ಒಂದು ರೀತಿಯಲ್ಲಿ ಡಿಸ್ಕಸ್ ನಾವು ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ ಅನ್ನೋ ಒಂದು ಕಷ್ಟ ಇತ್ತು. ಅಂಥ ಕಟ್ಟದಲ್ಲಿ ಶ್ರೀಮಾನ್ ಋಷ್ಭೇಂದ್ರಪ್ಪ ಅಂತ ನಮ್ಮ ಫ್ರೆಂಡ್ಸು, ಅಂದರೆ ಅವರು ಡ್ರಿಪ್ ಏಜೆನ್ಸಿ, ಅವರು ನನಗೆ ಒಂದು ಉಪಾಯ ಹೇಳಿದ್ರು. ಏನು ಸರ್, ನಿಮ್ಮ ಭೂಮಿ ಚೆನ್ನಾಗಿದೆ, ನೀರಿದೆ, ಎಲ್ಲ ಇದೆ, ನೀವೇನಾದರೂ ಮಾಡಿ ಮೌಸುಮಿ ಬೆಳೆ, ತೋಟಗಾರಿಕೆ ಬೆಳೆ ಮಾಡಿರಿ. ಈ ಬರೇ ಈ 3 ತಿಂಗಳಿಗೆ 4 ತಿಂಗಳಿಗೆ ಬರೋ ಅಂಥ ಬೆಳೆ ಮಾಡಿದ್ರೆ ನಿಮಗೆ ತುಂಬ ಲಾಸ್ ಆಗ್ತದೆ, ಸ್ವಲ್ಪ ಕಷ್ಟಪಟ್ಟು ಏನಾದ್ರು ಮಾಡಿ ಬ್ಯಾಂಕ್ನಲ್ಲಿ ಲೋನ್ ತಗೊಂಡು ಇದು ಮಾಡಿರಿ ಅಂತಂದರು. ಆವಾಗ ಆಗಲಿ ಸಹ ಅಂತ ಒಪ್ಕೊಂಡೆ. ಅವ್ರು ಬಂದೆಲ್ಲ ಚೆಕ್ ಮಾಡಿ ನೋಡಿ ಎಲ್ಲ ಇದು ಮಾಡಿದ್ರು, ಎಲ್ಲ ನೀರೆ ಭೂಮಿ ಪರೀಕ್ಷೆ ಮಾಡಿದ್ವಿ, ಎಲ್ಲದಕ್ಕೂ ನಮ್ದು ಮೌಸುಮಿಗೆ ಸೂಕ್ತವಾಗಿದೆ ಅಂತ ಹೇಳಿದ್ರು. ಮೌಸುಮಿ ಬೆಳೆ ಯಾಕೆ, ನಮ್ದು ಆಕ್ಚುಲಿನ ಈ ಬರಡು ಪ್ರದೇಶ ಅಲ್ಲ, ಎಷ್ಟು ಬಿಸಿಲಿರುತ್ತೋ ಅಷ್ಟು ಅನುಕೂಲವಾಗಿ ಉತ್ತುಷ್ಟವಾಗಿ ಮೌಸುಮಿ ಬೆಳೆಯುತ್ತೆ, ಹಂಗಂತ ಅವ್ರು ನಮಗೆ ಮನವರಿಕೆ ಮಾಡಿದ್ರು. ಅವರಿಂದ ನಾನು ಅದಕ್ಕೆ ಒಪ್ಕೊಂಡೆ. ಒಪ್ಕೊಂಡ್ಮೇಲೆ ಅವರು ಈವನ್ನು ಬ್ಯಾಂಕ್ನಲ್ಲಿ ಸಾಲ ಕೊಡಿಸಿದ್ರು, ಎಲ್ಲ ಮಾಡಿದರು. ನಮಗೆ ಈವನ್ನು ಸೊಸೆ ತರೋಕ್ಕೂ ನಮಗೇನು ಗೊತ್ತಿಲ್ಲ, ಪ್ರಾಕ್ಟಿಕಲಿ ನಾಲೆಡ್ಜ್ ಇಲ್ಲ. ನಾನು ಮೌಸುಮಿ ಬೆಳೀತಂದ್ರೆ ನಮ್ಮೂರಲ್ಲೆಲ್ಲ ನಗ್ತಾ ಇದ್ರು, ಈ ಕೊಂಪೆಗೆ ನೀನು ಮೌಸುಮಿ ಬೆಳೀತೀಯಾ ಅಂತ ಒಂದಿದ್ದಿತ್ತು. ಆದರೂ ನಾನು ಛಲ ಮಾಡಿಬಿಟ್ಟು ಮೌಸುಮಿ ಬೆಳೀಲೇಬೇಕು, ಈ ಯಾಕಂದ್ರೆ ಅವರೆಲ್ಲ ಅಷ್ಟೊಂದಲ್ಲೇ ಹೇಳ್ತಾರೆ ಅಂದಾಗ ಯಾಕಾಗಲ್ಲ ನಮ್ಮ ಹೊಲದಲ್ಲಿ ಅಂತ ಹೇಳ್ಬಿಟ್ಟು ನಾನು ಮೌಸುಮಿ ಬೆಳೆಯೋಕೆ ವ್ಯವಸ್ಥೆ ಮಾಡಿದ್ವಿ. ವ್ಯವಸ್ಥೆ ಮಾಡಿದಾಗ ಅವರೇನೇ ಪಾಪ ಹೋಗ್ಬಿಟ್ಟು ಆಂಧ್ರಕ್ಕೆ ಹೋಗಿ ಕೊಡಲೂರು ಅನ್ನೋ ಹಳ್ಳಿಯಿಂದ ಇಲ್ಲಿಂದ ತಂದು ಈ ಒಂದು ಸಸಿ ತಂದುಕೊಟ್ರು. ಸಸಿ ತಂದುಕೊಟ್ಟು ಪ್ಲಾಂಟ್ ಮಾಡಬೇಕಾಯ್ತಲ್ಲ, ಅದಕ್ಕೆ ಹೆಂಗೆ ಮಾಡಬೇಕು, ಭೂಮಿ ಹದ ಹೆಂಗೆ ಮಾಡಬೇಕು ಅಂತ ಕೇಳಿದೆ. ಅವಾಗ ಅವರೇ ಹೇಳಿದ್ರು, ಚೆನ್ನಾಗೆ ಭೂಮಿ ಹದ ಮಾಡಿ ಫರ್ಟಿಲಿಟಿ ಮಾಡಿಬಿಟ್ಟು 15 ಅಡಿ 15 ಅಡಿ ಅಂತರದಲ್ಲಿ ಗುಣಿ ಮಾಡಿರಿ ಅಂತಂದರು. ನಾವು 15 ಅಡಿ 15 ಅಡಿ ಅಂತರದಲ್ಲಿ ಸುಮಾರು 1-1.5 ಅಡಿ ಒಳಗೂ ಆಳ ಗುಂಡಿ ಮಾಡಿದ್ವಿ ನಾವು. ಆ ಗುಂಡಿ ಮಾಡಿಬಿಟ್ಟು ಸ್ವಲ್ಪ ಗೊಬ್ಬರ ಮಣ್ಣು ಹಾಕಿದ್ವಿ, ಆಮೇಲೆ ಇವನ್ನು ಬೇವಿನ ಸೊಪ್ಪು ಇವೆಲ್ಲ ಸೊಪ್ಪು ಹಾಕಿ ಬೆಳೆಸಿ ಇಟ್ವಿ, ಆಮೇಲೆ ಡ್ರಿಪ್ ಮಾಡಿದ್ವಿ. ಡ್ರಿಪ್ ಹೇಳ್ಬಿಟ್ಟು ಡ್ರಿಪ್ಪು ಲೈನ್ ಆದಮೇಲೆ ಕರೆಕ್ಟಾಗಿ ಸಸಿ ನಾವು ಹಂಗೆ ತಂದು ಇಟ್ಕೊಂಡಿದ್ವಿ ಸ್ವಲ್ಪ ದಿವಸ. ಆವಾಗ ಸಸಿ ಹಾಕಿ ಇದು ಮಾಡಿದ್ವಿ. ಆ ಸೊಸಿ ಹೆಂಗೆ ಕೊಡ್ತಾರೆ ಅಂದರೆ ಅದು ಸೊಸಿ ಇಲ್ಲಿಗೆ ಹಂಗಿರುತ್ತೆ ಅಂತ ನಾವೆಲ್ಲ ಕ್ರಾಸ್ ಮಾಡಿದ್ವಿ. ಅವ್ರೇನು ಮಾಡ್ತಾರೆ, ಸೊಸಿ ಕಿತ್ತಮೇಲೆ ಅವರು ಆಕ್ಚುಲಿನ ಕಸಿ ಮಾಡಿರ್ತಾರೆ, ಆ ಸೊಸಿ ಕಿತ್ತಮೇಲೆ ಅವರು ಗೋಣಿ ಚೀಲ ಲಾಕ್ ಮಾಡಿ ಕೊಟ್ಟಿರ್ತಾರೆ ಗೋಣಿದಾರ. ಅದರಿಂದ ಏನು ಅದು ತಿಂಗಳುಗಟ್ಟಲೆ ಇಟ್ಕೊಂಡು ಮೇಲೆ ನೀರು ಹಾಕ್ಕೊಂಡಿದ್ರು ಅದೇನು ಕೆಡಲ್ಲ. ಆ ಸಸಿನ ನಾವು ನಾಟಿ ಮಾಡಿದ್ವಿ. ನಾಟಿ ಮಾಡಿದ್ಮೇಲೆ ನಾವು ಸುಮಾರು 3 ವರ್ಷ ಅಂತ ಹೇಳ್ತಾರೆ ಅವರು, ಫಸಲು ಬರೋಕ್ಕೆ 4 ವರ್ಷ ಬೇಕು. 3 ವರ್ಷದಲ್ಲಿ ಗಿಡ ಸಣ್ಣವು ನಮಗೆ ಗಿಟ್ಟಲ್ಲ. ಆ ದೃಷ್ಟಿಯಿಂದ ಅಲ್ಲೇ ತಕ್ಕಂಥ ಭೂಮಿ ಹಂಗೆ ಹಂಗಿಡಬೇಕು, ಏನಾದರೂ ಬೆಳಿಬೇಕು ಅಂತಂದು ಮಾಡಿದ್ವಿ. ಅವಾಗ ಮಧ್ಯೆ ನಾವು ಇನ್ನೊಂದು ಲೈನು ಡ್ರಿಪ್ ಹೇಳ್ಬಿಟ್ಟು ಆವಾಗ ಕೆಲವು ಒಂದು ಅರ್ಧ ಭಾಗ ಬಾಳೆ ಹಾಕಿದ್ವಿ, ಇನ್ನು ಅರ್ಧ ಭಾಗ ಪಪ್ಪಾಯಿ ಹಾಕಿದ್ವಿ. ಪಪ್ಪಾಯಿ ಹಾಕಿದ್ವಿ, ನಮಗೆ ಈ ಮಾರಾಟ ಮಾಡೋದು ಗೊತ್ತಿಲ್ಲ ನಮಗೆ ಆಕ್ಚುಲಿನ ಬೆಳೆದ್ಬಿಟ್ವಿ. ಆದ್ರೆ ಮಾರಾಟಕ್ಕಾಗದ ಬೆಳೆನೇ ಚೆನ್ನಾಗಿ ಬಂತು, ನಮಗೆ ಪಪ್ಪಾಯಿಗೂ ಲಾಸ್ ಆಯಿತು. ಬಾಳೆ ಬೆಳೆದ್ವಿ, ಬಾಳೆನೂ ಅದು ಒಂದು ರೀತಿ ತಪ್ಪಾಯಿತು. ಬಾಳೆ ಹಾಕಿದ್ದು ಹೆಂಗಾಯ್ತು ಅಂತಂದರೆ, ಬಾಳೆಗೆ ನೀರು ಹೆಚ್ಚು ಬೇಕಾಗುತ್ತೆ, ಮೌಸುಮಿಗೆ ನೀರು ಕಡಿಮೆ ಬೇಕಾಗುತ್ತೆ. ನಾವು ಬಾಳೆ ಚೆನ್ನಾಗಿ ಬರಲಿ ಬೇಕಂದ್ರೆ ಬೇಗ ಬರುತ್ತಲ್ಲ ನಮ್ಮ ಹಸಿವಿಗೆ ತಕ್ಕಂತಾನೆ, ಅದಕ್ಕಾಗಿ ನಾವು ಹೆಚ್ಚೇ ನೀರಿಟ್ವಿ. ಹೆಚ್ಚಾಗಿ ನೀರಿಟ್ಟಾಗ ಏನಾಯ್ತು, ಬಾಳೆನ ತಕ್ಕಮಟ್ಟಿ ಬಂತು. ಆದರೆ ಮೌಸುಮಿ ಎಲ್ಲನೂ ಬಾಳೆ ಕಲರ್ ಆಯಿತು, ಯಾಕಂದರೆ ಹಸಿರು ಕಡಿಮೆ ಆಯಿತು. ಅದನ್ನು ಅನುಭವ ಆಯಿತು. ಆದರೂ ಬಾಳೆ ಸ್ವಲ್ಪ ಅಂತ ಆದ್ರೂ ಹಿಂಗೆ 3 ವರ್ಷ 4 ವರ್ಷ ಕಾಲ ಕಳೆದು 4 ವರ್ಷದಿಂದ ಬೆಳೆ ಶುರುವಾಯಿತು. 4 ವರ್ಷದಿಂದ ನೋಡ್ರಿ ಈಗ ನಿಯರ್ಲಿ ಈಗ 10 ವರ್ಷ ಆಯಿತು, ವರ್ಷ ಇನ್ಕ್ರೀಸ್ ಆಗ್ತಲೇ ಐತಿ. ಅದರಿಂದ ಮೌಸುಮಿ ಸೂಕ್ತವಾದ ಬೆಳೆ ಅಂತ ಹೇಳ್ಬೋದು. ಆದರೆ ಮೌಸುಮಿ ಮಧ್ಯೆ ನಾವು ಏನಂದ್ರೆ 3 ವರ್ಷ ತಕ್ಕನೂ ಈಗ ನಾವು ರೈತರಂದ್ರೆ ಎಸ್ಪೆಷಲಿ ನಮ್ಮ ಏರಿಯಾ ರೈತರೆಲ್ಲ ತೊಂದರೆಗಿರ್ತಾರೆ. ಮಧ್ಯೆ 3 ವರ್ಷ ತಕ್ಕ ನಾವು ನೀರುಳ್ಳಿ ಬೆಳ್ಕೋಬೋದು, ಶೇಂಗಾ ಬೆಳಿಬೋದು, ಇವೆಲ್ಲವನ್ನು ಬೆಳೆದ್ರೂ ಏನು ಲಾಸ್ ಆಗಲ್ಲ. ಆ ಮೌಸುಮಿಗಿನ ಎತ್ತರ ಬೆಳೆ ಅಂತ ಬೆಳೆ ಬೆಳೆದ್ರೆ ಮಾತ್ರ ಲಾಸ್ ಆಗುತ್ತೆ. ಆದ್ರಿಂದ ಅಂತರ ಬೆಳೆಯಾಗಿ ಅದನ್ನ ಬೆಳ್ಕೊಳ್ಬೋದು, ಯಾರಿಗೂ ಏನು ಲಾಸ್ ಆಗಲ್ಲ. ನಮ್ಮ ಏರಿಯಾಕ್ಕೆ ಮೌಸುಮಿ ಸೂಕ್ತವಾದ ಬೆಳೆ ಅಂತ. ಈಗ ನೋಡಿ, ನಾನು ತುಂಬ ಸಾಲಗಾರಾಗಿದ್ದೆ, ಸುಮಾರು 16 ಲಕ್ಷದವರೆಗೂ ಸಾಲ ಮಾಡಿದ್ದೆ ನಾನು. ಯಾಕಂದ್ರೆ ನಮಗೆ ಮನೆಯಲ್ಲಿ ವೈಯಕ್ತಿಕವಾಗಿ ಮಕ್ಕಳು ಮದುವೆ ಮಾಡಿದ್ವಿ, ಅಲ್ಲಿ ಫ್ಯಾಕ್ಟರಿ ನಿಂತಿತ್ತು, ಎಲ್ಲ ಕಷ್ಟ ಇತ್ತು. ಈ ಸಾಲ ನಾನು ಹೆಂಗೆ ತೀರಿಸೋದು, ನಾನು ಜಮೀನು ಮಾರಿದ್ರೂ ಅಷ್ಟು ದುಡ್ಡು ಬರ್ತಿರಲಿಲ್ಲ. ಆದರೆ ವರ್ಷ ವರ್ಷ ಇಂಪ್ರೂವ್ ಆಗಿ ಸುಮಾರು ಇವು ನೋಡ್ರಿ, ಈಗ 10ನೇ ಬೆಳೆಗೆ ನಮಗೆ ನಿಯರ್ಲಿ ಒಂದು 42 ಲಕ್ಷ ರೂಪಾಯಿ ಬಂದಿದೆ ನಮಗೆ. ಆದರೆ ಒಂದು 12 ಲಕ್ಷ ನಾವು ಖರ್ಚು ಮಾಡಿರ್ಬೋದು ಅಷ್ಟೇ. ಅವೆಲ್ಲ ದೃಷ್ಟಿಯಿಂದ ಮೌಸುಮಿ ಉತ್ತಮವಾದ ಬೆಳೆ ಅಂತ ಹೇಳ್ತೀವಿ. ಈಗಲೂ ಆವರೇಜು ಒಂದು ಗಿಡಕ್ಕೆ ಚೆನ್ನಾಗಿ ಬೆಳೆದ್ರೆ ಒಂದು ಕ್ವಿಂಟಲ್ ಬೆಳಿಬಹುದು. ನಮ್ಮ ಏರಿಯಲ್ಲಿ ನಾನು ಪ್ರಾಕ್ಟಿಕಲಿ ಬೆಳೆದು ನೋಡಿದ್ದೀನಿ. ನಮ್ಮ 360 ಗಿಡದ್ದು 360 ಗಿಡಕ್ಕೆ 37 ಟನ್ನು ಬೆಳೆದಿದ್ದೀನಿ. ಆದರೆ ನೀರು ಬೇಕು. ನೀರು ಅಂತಂದರೆ ಗಿಡ ಸ್ವಲ್ಪ ಕಾಯಿ ಒಂದು ಗೋಲಿ ಆಕಾರಕ್ಕೆ ಬಂದಮೇಲೆ ನೀರು ಜಾಸ್ತಿ ಬೇಕಾಗುತ್ತೆ. ನೀರು ಕಡಿಮೆ ಆದಾಗ ಇಳುವರಿ ಕಡಿಮೆ ಆಗ್ತದೆ. ಆಮೇಲೆ ಮುಂಚೆ ನಾವು ಜನಗಳಿಂದಲೇ ಲೇಬರ್ನ ಇಟ್ಕೊಂಡ್ಬಿಟ್ಟು ಕಳೆನೆಲ್ಲ ತೆಗೆಸಿ ಇದು ಮಾಡ್ತಿದ್ವಿ, ಖರ್ಚು ಜಾಸ್ತಿ ಬರ್ತಿತ್ತು. ಆಮೇಲೆ ಜೀರೋ ಕಲ್ಟಿವೇಷನ್ ಮಾಡ್ರಿ ಅಂತ ಹಿಂಗೆ ತಜ್ಞರು ಹೇಳಿದ್ರು. ಆ ಜೀರೋ ಕಲ್ಟಿವೇಷನ್ ಮಾಡಿದಾಗ ನಾವು ವಸ್ತು ಸಹ ಮೇಲೆಲ್ಲ ಸೊಪ್ಪಾಕಿ ನೋಡಿದ್ವಿ, ಆದ್ರೂ ಕಂಟ್ರೋಲ್ ಆಗ್ತಿರಲಿಲ್ಲ. ಆದರೂ ಒಂದೊಂದು ಸಾರಿನ ಕಳೆನಾಶಕ ಹೊಡಿತೀವಿ. ನಾವು ವರ್ಷಕ್ಕೊಂದು 3 ಸಾರಿ 2 ಸಾರಿ ಕಳೆನಾಶಕ ಹೊಡ್ತೀವಿ. ಕಳೆನಾಶಕ ಹೊಡೆದ್ಮೇಲೆ ಈಗ ಸುಮಾರು ಈಗ 6 ವರ್ಷ ಆಯ್ತು. 6 ವರ್ಷದಿಂದ ನಾವು ಯಾವ ಬೇಸಾಯನೂ ಮಾಡಿಲ್ಲ, ಏನಿಲ್ಲ. ಈಗ 15 ಅಡಿ ಹಾಕಿದ್ವಿ, ಮಧ್ಯೆ ನಾವು ಸಪೋರ್ಟ್ ಹಾಕಿದ್ವಿ, ಸಪೋರ್ಟನ್ನು ಬೆಳೆ ಬರತಕ್ಕ ಇಟ್ಕೊಂಡಿದ್ವಿ. ಆದರೆ ಅದು ಬರೀ 6 ರೂಪಾಯಿ KG 8 ರೂಪಾಯಿ KG ಹೊತ್ತು ಲಾಸ್ ಆಯ್ತು. ನಾವು JCB ತಾನೆಲ್ಲ ಕೆಡಿಸಾಕ್ಬಿಟ್ವಿ. ಆದರೆ ಮತ್ತೆ ಅದರ ಜಾಗದಲ್ಲಿ ನಾವೇನು ಮೌಸುಂಬೇನ ಇಟ್ಟಿಲ್ಲ. ಇರೋ ಮೌಸುಂಬೇನೆ ತುಂಬ ಆಗಲಿಕ್ಕೆಂಬಿಟ್ಟು ಸಾಕಷ್ಟು ಬಿಸಿಲು ಶಾಖ ಇರೋದ್ರಿಂದ ಅಷ್ಟೇ ಇಳುವರಿ ಹೆಚ್ಚೇ ಕೊಡುತ್ತೆ. ಅದರಿಂದ ಮೌಸುಂಬೆ ಸೂಕ್ತವಾದ ಬೆಳೆ ನಮ್ಮ ಏರಿಯಾಕ್ಕೆ ಅಂತ ನಾನು ಹೇಳ್ತೀನಿ. ಈಗ ಸರ್, ಸಾಕಷ್ಟು ತೋಟಗಾರಿಕೆ ಬೆಳೆಗಳಿದ್ದಾವೆ, ಅಡಿಕೆ ತೆಂಗಿದೆ, ಮಾವಿದೆ, ಸಪೋಟ ಇದೆ, ಬೇರೆ ಬೇರೆ ಹಣ್ಣಿನ ಬೆಳೆಗಳೆಲ್ಲ ಇದಾವೆ. ಅಂತದ್ರಲ್ಲಿ ನೀವು ಈ ಮೌಸುಂಬೆ ಬೆಳಿಬೇಕು ಅಂತ ಯಾಕೆ ಆಸಕ್ತಿ ಬಂತು? ಆಮೇಲೆ ಮೌಸುಂಬೆನೆ ಬೆಳಿಬೇಕು ಅಂತಂತಂದ್ರೆ ಮೌಸುಂಬೆ ನಮ್ಮ ಏರಿಯಾದಲ್ಲಿ ಯಾರಿಲ್ಲ. ನಾನು ನೋಡ್ಬಿಟ್ಟು 4 ಜನ ಆದ್ರೂ ಬೆಳೆದೆ ಅನುಕೂಲ ಮಾಡ್ಕೊಳ್ಳಿ ಮದೃಷ್ಟಿಯಿಂದ ಮೌಸುಂಬೆ ಬೆಳೆಯಕ್ಕಾಗ್ತದೆ. ಆಮೇಲೆ ಮೌಸುಂಬೆ ಒಂದು ರೀತಿಯಲ್ಲಿ ಸೋಮಾರಿ ಬೆಳೆ. ಈಗ ನಾವು ದಾಳಿಂಬೆ ಹಾಕ್ತೀವಿ, ದಾಳಿಂಬೆ ಹಾಕಿದ್ರೆ ಇವತ್ತು ನಾವು ರೋಗ ನೋಡಿದಟ್ಟಿಗೆ ತಿರುಗಿಸಿ ಹೊಡೆದ್ರೆ ಕೆಟ್ಟ ಹೋಗ್ತಿದ್ದು. ಹಂಗೆಲ್ಲ ಒಂದು 4-5 ದಿವಸ ಲೇಟಾಗಿ, ಒಂದು ವಾರ ಲೇಟಾಗಿ ಹೊಡೆದ್ರು ಮೌಸುಂಬೆ ಆಗಲ್ಲ, ಒಂಥರ ಸೋಮಾರಿ ಬೆಳೆ. ಆಮೇಲೆ ಲೇಬರ್ಸು ಭಾಳ ಕಡಿಮೆ ಆಗ್ತದೆ. ನಾವು ವರ್ಷಕ್ಕೊಂದ್ಸರಿ ಗೊಬ್ಬರ ಮಣ್ಣು ಹಾಕ್ಬಿಟ್ರೆ ಆಮೇಲೆ ಕೆಮಿಕಲ್ ಮ್ಯಾನ್ಯೂರ್ಸ್ ಒಂದು 3 ಸಾರಿ ಹಾಕ್ತೀವಿ ನಾವು. ಈಗ ದೊಡ್ಡ ಗಿಡ, ನಮ್ಮ 15 ವರ್ಷದ ಗಿಡ ಅದಾವೆ. ಈಗ ಫಸ್ಟಿಗೆ ಒಂದು 2 KG ಹಾಕ್ತೀವಿ ನಾವು, 10-26 ಇವನ್ನೆಲ್ಲ ಹಾಕ್ತೀವಿ. ಮತ್ತೆ ಒಂದು 2 ತಿಂಗಳು ಬಿಟ್ಟು 1 KG ಹಾಕ್ತೀವಿ ಒಂದೊಂದು ಗಿಡಕ್ಕೆ. ಆಮೇಲೆ ಇನ್ನೂ ಒಂದು 2 ತಿಂಗಳು ಬಿಟ್ಟು ಒಟ್ಟಲ್ಲಿ 6 ತಿಂಗಳ ತನಕ ಅವಾಗ ಒಂದು 1/2 KG ಹಾಕ್ತೀವಿ ಅಷ್ಟೇ. ಆದರೆ ನಾವು ಗಿಡಕ್ಕೆ ಬರೇ ಆ ಗೊಬ್ಬರದಾಗೆ ಗವರ್ಮೆಂಟ್ ಗೊಬ್ಬರದಲ್ಲಿ ಏನು ಉಪಯೋಗಿಲ್ಲ, ಕೆಮಿಕಲ್ ಗೊಬ್ಬರದಲ್ಲಿ. ನಾವು ವರ್ಷಕ್ಕೆ ಇವಾಗ ನಾವು ಆಕ್ಚುಲಿ ಡ್ರಿಪ್ ಮಾಡಿದ್ವಲ್ಲ, ಡ್ರಿಪ್ ಎಲ್ಲರೂ ಒಂದೊಂದು ಕಡೆಗೆ 2 ಕಡೆ ಮಾಡ್ತಾರೆ. ನಾವು ಒಂದು ಗಿಡಕ್ಕೆ 4 ಕಡೆಗೆ ಮೈಕ್ರೋ ಟ್ಯೂಬ್ ಹಾಕಿದ್ವಿ. 4 ಕಡೆ ಮೈಕ್ರೋ ಟ್ಯೂಬ್ ಹಾಕಿ ಒಂದೊಂದು ಟ್ಯೂಬಿನ ಕಡೆಗೆ ವರ್ಷಕ್ಕೆ 2-2 ಪುಟ್ಟಿ ಹೊಸ ಮಣ್ಣು ಹಾಕ್ತೀವಿ, 1 ಪುಟ್ಟಿ ಕುರಿ ಗೊಬ್ಬರ ಅಥವಾ ಧನಿಯ ಗೊಬ್ಬರ ಹಾಕ್ತೀವಿ. ಅಷ್ಟು ಹಾಕ್ಬಿಟ್ಟು ಆಮೇಲೆ ಕೆಮಿಕಲ್ ಗೊಬ್ಬರ ಹಾಕೋದನ್ನ ಈಗಲೂ ನಮ್ಮ 1 ಕ್ವಿಂಟಲ್ನಿಂದ 2 ಕ್ವಿಂಟಲ್ವರೆಗೂ ಈಗಲೂ ನಮಗೆ ಬೆಳೆ ಬರ್ತೈತೆ ಒಂದು ಗಿಡಕ್ಕೆ, ಆವರೇಜ್ ಗಿಡಕ್ಕೆ. ಆ ದೃಷ್ಟಿಯಿಂದ ನಮ್ಮ ಮೌಸುಂಬೆನೇ ಉತ್ತಮ ನಮ್ಮ ಏರಿಯಾಕ್ಕೆ. ನಮ್ಮ ನೋಡಿ ಇನ್ನೂ ಕೆಲವ್ರಿಗೆ ಅನುಕೂಲ. ಈಗ ನಮ್ಮೂರಲ್ಲಿ ನಾನು ನೋಡ್ಬಿಟ್ಟು ಸುಮಾರು ಒಂದು 5 ಪ್ಲಾಟ್ ಇದ್ದಾವೆ, ಅವ್ರಿಗೂ ನಾವು ತಿಳಿದಿದ್ದ ಡೈರೆಕ್ಷನ್ ಕೊಡ್ತೀವಿ. ನಮಗೆ ಇಷ್ಟೊಂದೆಲ್ಲ ನಾನು ಮಾಡೋಕ್ಕೆ ನಮಗೆ ಋಷಭೇಂದ್ರಪ್ಪರ್ ಅಂತ ನಮ್ಮ ಫ್ರೆಂಡು, ಅವರೇ ನಮ್ಗೆ ಇದೆಲ್ಲ ಕಾರಣ. ಅವರಿಂದಲೇ ನಾನು ಇವತ್ತು ಉದ್ದಾರ ಆಗಿರೋದು. ನಾನು ಆದಷ್ಟು ಇರೋ ಸಾಲಗಳ ತೀರಿಸ್ಕೊಂಡು ಹಚ್ಚಿಕಟ್ಟೆ ಇವತ್ತು ಸುಖವಾಗಿರೋಕ್ಕೆ ನನ್ನ ಮೌಸುಂಬೆನೇ ಕಾರಣ ಅಂತ ನಾನು ಹೇಳ್ತೀನಿ. ನೀವು ಸಕ್ಕರೆ ಫ್ಯಾಕ್ಟ್ರಿಲಿದ್ದು ನಂತರ ಈ ಕೃಷಿ ಬದುಕಿಗೆ ಬಂದ್ರಿ, ಕೃಷಿ ಬದುಕಿಗೆ ಬಂದರೇನೆ ಈ ಮೌಸುಂಬೆ ಬೆಳೆ ಸ್ಟಾರ್ಟ್ ಮಾಡಿದ್ರಿ. ಪ್ರಾರಂಭದಲ್ಲಿ ಈ ನಿರ್ವಹಣೆ ಮಾಡೋದೆಲ್ಲ ಕಷ್ಟ ಅನ್ನಿಸ್ತಾ? ಮೌಸುಂಬೆ ಹಾಕಿದ್ಮೇಲೆ ಕಷ್ಟ ಆಗಲಿಲ್ಲ. ಮೌಸುಂಬೆ ಹಾಕೋದ್ಕಿನ್ನ ನಾವು ಮಾಡ್ತಿದ್ವಲ್ಲ, ಈಗ ನೀರುಳ್ಳಿ ಬೆಳೀತಿದ್ವಿ, ಅವು ವಾರಗಟ್ಟಲೆ ದಿನ ನೀರಿಡ್ಬೇಕು, ಎಲ್ಲ ಕಷ್ಟ, ಭಾಳ ಕಷ್ಟಪಟ್ಟು ಇನ್ನೇನು ನಾವು ಜಮೀನು ಮಾರ್ಬೇಕು ಅನ್ನೋ ಲೆಕ್ಕಕ್ಕೆ ಬಂದಾಗ ಇದನ್ನ ಹಾಕಿದ್ವಿ. ಇದು ಹಾಕಿದ್ಮೇಲೆ ಕಷ್ಟ ಆಗಲಿಲ್ಲ, ಯಾಕಂದ್ರೆ ಬ್ಯಾಂಕ್ನವರು ನಮಗೆ ಸಹಾಯ ಮಾಡಿದ್ರು. ಆಗಿಂದಾಗಲೇ ಕಂತ ಕಬ್ಬಕ್ಕೆಲ್ಲ ಕೊಟ್ಟರು, ಅದ್ರ ಪ್ರಕಾರ ಮಾಡ್ಕೊಂಡ್ವಿ. ನಮಗೆ ಈ ಮೌಸುಂಬೆ ಹಾಕಿದ್ರೆ ಏನು ಕಷ್ಟ ಆಗಲಿಲ್ಲ, ಅನುಕೂಲನಾಯ್ತು ಎಲ್ಲ ರೀತಿಯಲ್ಲಿ. ಈಗ ಮೌಸುಂಬಿಗೆಲ್ಲ ಡ್ರಿಪ್ ಮಾಡ್ಕೊಂಡಿದ್ದೀರಾ, ಮೇಲ್ ಗೊಬ್ಬರ ಕೊಡ್ತೀರಾ, ಇಳುವರಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತೀರಾ? ವರ್ಷದಲ್ಲಿ ಒಂದೇ ಬೆಳೆನ ಮೌಸುಂಬೆ? ವರ್ಷಕ್ಕೆ ಒಂದೇ ಬೆಳೆ ಬರುತ್ತೆ. ಜನರಲ್ ಆಗಿ ಹಿಂದುಳಿದ ಕೆಲವು ಹೊರಟಿರ್ತಾವಲ್ಲ, ಒಂದೆರಡು ತಿಂಗಳು. ಇವಾಗ ಉದಾಹರಣೆಗೆ ನಾವು ಏಪ್ರಿಲ್ ಲಾಸ್ಟ್ ತಪ್ಪಿರ್ ಮೇ ಫಸ್ಟಿಗೆ ಬರುತ್ತೆ ವರ್ಷ ಬೆಳೆ. ಅದು ಬಂದಾಗ ಸ್ವಲ್ಪ ಸಣ್ಣ, ಯಾಕಂದ್ರೆ ಯಾವುದೇ ಗಿಡನು ಒಂದೇ ಸರಿ ಇಲ್ಲಿ ಬಿಡಲ್ಲ, ಸ್ವಲ್ಪ ಉಳಿದಿರುತ್ತಲ್ಲ, ಅದು ಸ್ವಲ್ಪ ಇದಾಗ್ಬಿಟ್ಟು ಅದು ಜೂನ್ ಎಂಡ್ಗೆ ಅಷ್ಟೊತ್ತಿಗೆ ಇನ್ನೊಂದು ಸರಿ ಬರುತ್ತೆ. ಅಷ್ಟು ಬೆಳೆ ಒಂದೇ ಲೆಕ್ಕನೇ ಇಲ್ಲ. ಈಗ ಯಾವುದೇ ಬೆಳೆ ತೋಟಗಾರಿಕೆ ಬೆಳೆಗಳು ತಗೊಂಡ್ರು ಸಾಕಷ್ಟು ರೋಗ ಮತ್ತು ಕೀಟಗಳು ಅವಳಿದ್ದೇ ಇರುತ್ತೆ. ಈ ಮೌಸುಂಬೆಗೆ ಮುಖ್ಯವಾಗಿ ಏನೇನು ರೋಗ ಬರುತ್ತೆ, ಏನೇನು ಕೀಟಗಳು ಬರ್ತವೆ? ಕೀಟ ಅಂತಂದ್ರೆ ಫಸ್ಟ್ ಚಿಗುರು ತಿನ್ನಕ್ಕೆ ಬೀಳುತ್ತವೆ ಎಲ್ಲೋನೇ. ಅದಕ್ಕೆ ಏನು ಜಾಸ್ತಿ ಕಾಸ್ಟ್ ಇಲ್ಲ ಮೌಸುಂಬೆ ಔಷಧಿ. ಸುಮಾರು 600 ರೂಪಾಯಿ ಲೀಟರ್ ಸಿಕ್ಕುತ್ತೆ ಪ್ರಪೋನಫಾಸ್ ಅಂತ. ಅದನ್ನ ನೋಡ್ಬಿಟ್ರೆ ಅದೇ ಜಾಸ್ತಿ 20 ದಿವಸಕ್ಕೊಂದ್ಸರಿ ತಿಂಗಳಿಗೊಂದ್ಸರಿ ಹೊಡಿಲೇಬೇಕು, ಅದು ಬಹಳ ಮೇನ್. ಅಷ್ಟು ಆದ್ಮೇಲೆ ನಾ ಬೆಳೆದ ಬೆಳೆದ ಏನಾಗುತ್ತೆ ಗೊತ್ತೆ, ಒಂಥರ ಆಮೇಲೆ ಎಸ್ಪೆಷಲಿ ಎಲ್ಲಕ್ಕಿಂತ ಮೇಯ್ನ್ ಕಾಯಿಲೆ ಅಂತಂದ್ರೆ ಅದಕ್ಕೆ ನವಂಬರ್ ಫಸ್ಟ್ ಚಳಿ ಕಮೆನ್ಸ್ ಆಗುತ್ತಲ್ಲ, ಚಳಿ ಕಮೆನ್ಸ್ ಆದಾಗ ಮಸಿ ರೋಗ ಅಂತ ಬರುತ್ತೆ. ಆ ಮಸಿ ರೋಗನೇ ಬಹಳ ಡೇಂಜರು. ಆ ಮಸಿ ರೋಗ ಅಂದ್ರೆ ನಾವಿನ್ನ ಚಳಿ ಇವತ್ತು ಶುರುವಾತ ಅಂದಾಗ ತಿರುದಿವಸ ಸ್ಟಾಕ್ ಇಟ್ಕೊಂಡಿರ್ಬೇಕು ನಮಗೆ, ಅದಕ್ಕೆ ಔಷಧಿ ಹೊಡಿಬೇಕಾಗುತ್ತೆ. ಅದ್ ನೋಡಿದ್ರೆ ಒಂದ್ 2 ದಿವಸ ಖಾಲಿ ಆಗುತ್ತೆ, ಇಲ್ಲ ನಾವು ಒಂದು 4-5 ದಿವಸ ಕೈ ಬಿಟ್ರು ಇಡೀ ಸುಟ್ಟು ಬದನೆಕಾಯಿ ಆದಂಗೆ ಆಗುತ್ತೆ. ಅದು ಬಹಳ ಡೇಂಜರ್ ರೋಗ. ಅಷ್ಟು ಅದ್ ಕಾಯ್ತಲ್ಲ. ಮತ್ತೆ ತೀರ ಹೆವಿ ಬಿಸಿಲಿರುತ್ತಲ್ಲ ಮಾರ್ಚ್ ಎಂಡ್ನಾಗೆ, ಹೆವಿ ಬಿಸಿಲಿದ್ದಾಗ ಒಂದ್ ರೀತಿಯಲ್ಲಿ ಆ ಜಾಸ್ತಿ ಆಗ್ಬಿಟ್ಟು ಚುಕ್ಕೆ ಬರುತ್ತೆ. ಆಮೇಲೆ ಕಾಯಿಗಳು ತುಂಬಾ ಹೊತ್ತಾಗಿಡ್ದಾಗ ಗಾಳಿ ಹಾಡ್ದಂಗಾಗಿರುತ್ತೆ. ಗಾಳಿ ಆಡದಂಗಾದಾಗ ಆ ರೀತಿಯಲ್ಲೂ ಒಂಥರ ಚಿಕ್ಕನ್ಬಿಟ್ಟು ಒಂದು ರೀತಿಯಲ್ಲಿ ಕಜ್ಜಿ ರೋಗ ಆದಂಗಾಗುತ್ತೆ. ಆ ರೋಗಕ್ಕೆ ಹಸಿಪೇಟ್ ಅಂತಿರ್ತತೆ, ನೋವಾನ್ ಅಂತಿರುತ್ತೆ. ಅವನ್ನ ಯಾವಾಗ ಕ್ಲಿಯರ್ ಅಂದ್ರೆ ಮೇಜರ್ ಹೇಳ್ಬೇಕಂದ್ರೆ ಅಂಥ ಔಷಧಿ ಏನು ಕೇಳೋದಿಲ್ಲ, ಅದು ಬೆಳವಣಿಗೆ ಬರೋದಕ್ಕೆ ಮಾತ್ರ ಆಕ್ಚುಲಿನ ಪ್ರಪಂಚ ಪಾಲ್ ಬಹಳ ಮುಖ್ಯ. ಯಾಕಂದ್ರೆ ಚಿಗುರು ತಿಂದಾಕ್ಬಿಡುತ್ತಲ್ಲ ಚಿಗುರು ಬೆಳೆಯಕ್ಕೆ ಅಷ್ಟ್ ಮಾಡ್ಬೋದು ಸರ್. ಕಾಯಿ ತುಂಬಾ ಜಾಸ್ತಿ ಬಿಟ್ಟಾಗ ಆ ಕಾಯಿ ಬಾರ್ಕೆ ಗೊನೆಗಳು ಮುರಿಯ ಸಾಧ್ಯತೆ ಇದ್ದಾಗ ನೀವೇನಾದ್ರೂ ಅದಕ್ಕೆ ಅಟ್ಟ ಟೈಪ್ ಏನಾದ್ರೂ ಅದಕ್ಕೆ ಏನ್ ಮಾಡ್ತೀವ, ಅದಕ್ಕೆ ತೆಂಗಿನ ಮಟ್ಟೆ ಇರುತ್ತೆ, ನಾವು ಸ್ವಲ್ಪ ತೆಂಗಿನ ತೋಟ ಇದೆ ನಮ್ಗೆ, ತೆಂಗಿನ ಮಟ್ಟೆ ಇರುತ್ತೆ, ತೆಂಗಿನ ಮಟ್ಟ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕಟ್ ಮಾಡಿಬಿಟ್ಟು ಕರೆಕ್ಟ್ ಆಗಿ ಗೂಟ್ ಇಡ್ತೀವಿ. ಪ್ರತಿ ಗೂಟಕ್ಕೂ ಅವನು ಎಲ್ಲೆಲ್ಲಿ ಬೀಳುತ್ತಲ್ಲ ಒಂದೊಂದು ಗೊನೆಗೆಲ್ಲ ಅಂದ್ರೆ ನಿಯರ್ಲಿ ಏಕೆ ಸಣ್ಣವಾದಾಗ ನಾಲ್ಕು ಐದು ಇಕ್ತೀವಿ, ಈಗ 20ರವರೆಗೂ ಗೂಟ ಇಡಬೇಕಾಗುತ್ತೆ, ಅದನ್ನಿಟ್ಟು ನೆಲಕ್ಕೆ ಬೀಳದಂಗೆ ಇರುತ್ತೆ. ಅದಕ್ಕೆ ಇನ್ನೊಂದು ಕಾರಣ ಅಂದ್ರೆ ಮೇಯ್ನ್ ಸಸಿ ನಾವು ಬೆಳೆಸ್ತೀವಲ್ಲ ಎರಡೇ ವರ್ಷದಾಗ ಇರುತ್ತಲ್ಲ, ಆ ಸಸಿನೇ ಪಕ್ಕದವೆಲ್ಲ ಕಟ್ ಮಾಡಿಬಿಟ್ಟು ಹೈಟ್ ಹೋಗಂಗೆ ಮಾಡಬೇಕು. ಹೈಟ್ ಹೋಗಂಗೆ ಮಾಡಿದರೆ ಆಕ್ಚುಲಿ ನೆಲಕ್ಕೆ ತಾಳ್ಕಲ್ಲ. ನಮಗೆ ಗೊತ್ತಿಲ್ಲದೇ ನಾವು ಅವಾಗ ಅಷ್ಟೊಂದು ಒಂದು ವರ್ಷ ಲೇಟಾಗಿ ಕಟ್ ಮಾಡಿದ್ವಿ, ಆ ಕಟ್ ಮಾಡಿ ನೆಲಕ್ಕೆ ಆಗಿಬಿಟ್ಟು ನೆಲಕ್ಕೆ ಬಿದ್ದಮೇಲೆ ಈಗ ಮಳೆ ಬರುತ್ತಲ್ಲ, ಮಳೆ ಕಾಯೆಲ್ಲ ಕೆಟ್ಟೋಗುತ್ತೆ. ಆ ದೃಷ್ಟಿಯಿಂದ ನಾವು ತೆಂಗಿನ ಮಟ್ಟಿ ಇಡಲೇಬೇಕಾಗುತ್ತೆ, ಅದು ಒಂದು ಕಾರಣ. ಇಳುವರಿ ಯಾವ ಪ್ರಮಾಣದಲ್ಲಿ ಬರ್ತೈತೆ, ಒಂದು ಗಿಡದಿಂದ ಎಷ್ಟು ಹಣ್ಣು ನಿರೀಕ್ಷೆ ಮಾಡ್ತೀರಾ ನೀವು? ಒಂದು ಗಿಡದಿಂದ ಅದು ಸಾವಿರಾರು ಹಣ್ಣು ಬಿಡುತ್ತೆ, ಎಲ್ಲ ಹಣ್ಣು ಇಟ್ಕೊಳ್ಳಲ್ಲ ಹೂವು, ಅವೆಲ್ಲ ಹೋಗ್ಬಿಟ್ಟು ಕೊನೆಗೆ 500 to 600 ಬಿಡ್ಬೋದು ಒಂದು ಆವರೇಜ್ ಲೆಕ್ಕದಾಗ. ಕೆಲವು ಸಾವಿರನೂ ಸಿಗ್ಬೋದು, 500 to 600 ಸಿಕ್ಕರೆ ಜನರಲ್ಲಿ ಒಂದು ಕೆ ಜಿಗೆ 6 ಬತ್ತವ ಹಣ್ಣು, ಸಣ್ಣವಾದ್ರೆ 8 ಬತ್ತವೆ. ಇವೆಲ್ಲ ದೃಷ್ಟಿಯಿಂದ 50-60 ಕೆ ಜಿ ಒಂದು ಗಿಡಕ್ಕೆ ನಿರೀಕ್ಷೆ ಮಾಡಬಹುದು 5 to 7 ತಕ್ಕ. 7 ಆದ್ಮೇಲೆ ಗಿಡ ದೊಡ್ಡವಾಗ್ತಲ್ಲ, ಗಿಡಕ್ಕೆ ಒಂದು ಕ್ವಿಂಟಲ್ ಬೆಳಿಬಹುದು ಅದ್ರ ಮೇಲೆ. ಮೋಸಂಬೆ ಇದು ಮಾರ್ಕೆಟಿನ ಸಮಸ್ಯೆ ಏನಿಲ್ಲ? ಮಾರ್ಕೆಟಿನ ಸಮಸ್ಯೆ ಇದೆ ಇಲ್ಲ ಅಂತಲ್ಲ, ಆದ್ರೆ ಇಲ್ಲಿ ಜನರಲ್ಲ ಏನಂದ್ರೆ ಆಂಧ್ರದಿಂದ ಅನಂತಪುರದಿಂದ ಬರ್ತಾರಲ್ಲ, ನಾವು ತೋಟ ಚೆನ್ನಾಗಿ ಬೆಳೆಸಿದ್ರೆ ಅನಂತಪುರದ ಸಾಕಷ್ಟು ಜನ ವರ್ತಕರು ಬರ್ತಾರೆ, ಇಲ್ಲೇ ಬಂದ್ಬಿಡ್ತಾರೆ. ಇಲ್ಲೇ ಬಂದ್ಬಿಟ್ಟು ನಮ್ಮ ರೇಟಿಗೆ ತಕ್ಕಂತೆ ನಮಗೂ ಅವ್ರಿಗೂ ನಮಗೂ ಸ್ವಲ್ಪ ತಿಳುವಳಿಕೆ ಇರಬೇಕು, ಎಲ್ಲರೂ ಮದ್ದಟ್ಕೆ ಭಾಳ ಕೆಡಗಿಬಿಡ್ತಾರೆ, ಕಡಿಮೆ ರೇಟ್ಗೆ ಹಾಕೊಂಡ್ಬಿಡ್ತಾರೆ. ಅದು ನಾವು ಮಾರ್ಕೆಟ್ ರೇಟ್ ತಿಳ್ಕೊಂಡ್ಬಿಟ್ಟು ನೋಡಿಕೊಟ್ರೆ ಇಲ್ಲೇ ಬಂದ್ಬಿಟ್ಟು ಅವರೇ ಕಟ್ ಮಾಡ್ಕೊಂಡು ಅವರೇ ತೂಕ ಮಾಡ್ಕೊಂಡು ನಮಗೆ ಕ್ಯಾಶ್ ಕೊಟ್ಟು ಹೋಗ್ತಾರೆ. ಮಾರ್ಕೆಟಿಂದ ಸಮಸ್ಯೆ ಅಷ್ಟು ಆಗಲ್ಲ. ಕೊನೆ ಪಕ್ಷ ಏನು ರೇಟ್ ಸಿಕ್ಕರೆ ರೈತರಿಗೆ ಲಾಸ್ ಆಗಲ್ಲ ಅಂತೀರ? ಕನಿಷ್ಠ 25-35 ಒಳಗೆ ಸಿಕ್ಕರೆ ಏನು ಲಾಸ್ ಏನಾಗಲ್ಲ, ಆದ್ರೆ ಕೆಳಗೆ ಹೋದಾಗ ಸ್ವಲ್ಪ ಲಾಸ್ ಆಗ್ತದೆ. ಈಗಾಗಲೇ ಬೆಳೆ ಪ್ರಾರಂಭ ಆಗಿ ಎಷ್ಟು ವರ್ಷದಿಂದ ಬೆಳೆ ತಗೊಳ್ತಾ ಇದ್ರ? ನಾವೀಗ ನಿಯರ್ಲಿ 10 ತಗೊಳ್ತಾ ಇದ್ವಿ. ಯಾವ ವರ್ಷ ಆದ್ರೂ ನೀವು ಹೇಳಿದಂಗೆ 15-20 ರೇಟ್ ಕೆಳಗಡೆ ಬಂದು ಲಾಸ್ ಆಗಿರೋದುಂಟ? ಫಸ್ಟ್ ಬೆಳೆ ಎಂದೂ ನಮಗೆ ಲಾಸ್ ಆಗಿಲ್ಲ. ಆಕ್ಚುಲಿನ ಯಾವಾಗಲೂ ಫಸ್ಟ್ ಕೊಟ್ಟಿದ್ದು 22, ಆಮೇಲೆ 39-40 ವರೆಗೆ ಕೊಟ್ಟಿದ್ವಿ. ಹೋದ ವರ್ಷ ಕರೋನಾ ಕಾಯಿಲೆ ಬಂದ್ಬಿಟ್ಟು ಯಾರು ಕೇಳೋದಕ್ಕಿಲ್ದಂಗಾಗಿ ಮಾರ್ಕೆಟ್ ಇಲ್ದಂಗಾಗಿ ನಾವೇ ಇಲ್ಲಿಂದ ಅನಂತಪುರಕ್ಕೆ ಹಾಕೊಂಡು ಹೋಗಿ ಬರೀ 8 ಕೊಟ್ವಿ. ಇಡೀ ಲಾಸ್ ಅಂದ್ರೆ ಈಗ 10 ವರ್ಷದಲ್ಲಿ ಹೋದ ವರ್ಷನೇ ಲಾಸ್, ಅಂತ ಕಡಿಮೆ ಎಂದೂ ಆಗಲ್ಲ. ಕೊನೆ ಪಕ್ಷ ನಮ್ಮ ರೈತರಿಗೆ ಚೆನ್ನಾಗಿ ಇಳುವರಿ ಬಂದು ನೀವು ಹೇಳಿದಂಗೆ 25-30 ರೇಟ್ ಸಿಕ್ಕರು ಲಾಭ ಅಂತೀರ? ಲಾಭ ಅಂತ 25-30 ಸಿಕ್ಕರು ಲಾಭ ಆಗುತ್ತೆ, ಏನ್ ಲಾಸ್ ಆಗಲ್ಲ. ನಾವು ಈ ಮೋಸಂಬೆ ತೋಟಕ್ಕೆ ಹೋದಾಗ ನೋಡ್ತೀವಿ ಈ ಹಣ್ಣಿನ ಮೇಲೆ ಎಲ್ಲ ಚುಕ್ಕಿ ಆಗಿರುತ್ತೆ, ಅದೇನಾದ್ರು ರೋಗದಿಂದ ಆತರ ಆಗಿರುತ್ತೆ? ಒಳ್ಳೆ ಗುಣಮಟ್ಟದ ಹಣ್ಣು ಬೆಳಿಬೇಕಂದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಾಗತ್ತೆ? ಅದಕ್ಕೆ ಮೆಡಿಸಿನ್ ಹೊಡಿಲೇಬೇಕಾಗ್ತದೆ, ಅದಕ್ಕೆ ಬೇರೆ ಬೇರೆ ಈಗ ಮಿಟ್ ಅಂತ ಬರುತ್ತೆ ಅಂತವೆಲ್ಲ ಹೊಡಿತಾ ಇದ್ರೆ ಅದು ಬರಲ್ಲ. ಅದಕ್ಕೇನೆ ಹೇಳ್ತಾರಲ್ಲ ಒಂದು ಗಾದೆ, ಬೇಡ ಕಾಯದೆ ಕೆಟ್ಟ, ಜೇಡ ನೇಯದೆ ಕೆಟ್ಟ, ಒಕ್ಕಲಿಗ ನೋಡದಲ್ಲೇ ಕೆಟ್ಟ ಸರ್ವಜ್ಞ ಅಂತ. ನಾವು ನೋಡ್ತಾ ಇದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ನಾವೆಂದೋ ತಿಂಗಳಿಗೊಂದು ಸೋಗಿಂಗ್ ಪ್ಯಾಂಟ್ ಹಾಕೊಂಡು ಹೋಗಿ ಎಡಕೆ ಬಂದು ನೋಡಿ ಎಡಕೆ ಅದು ಗೊತ್ತಾಗಲ್ಲ. ಡೈಲಿ ವಾರ ಹೊಲ್ದಾಗ ಹೋಗ್ತಿದ್ರೆ ಏನಾಯ್ತು ಏನಿಲ್ಲ ಅಂತ ನಾವು ಆಗ್ಲಿ ತಿಳ್ಕೊಳ್ತೀವಿ. ಅವಾಗ ನೋಡಿ ಹೊಡಿಬೇಕಾಗ್ತದೆ, ಔಷಧಿ ಹೊಡಿಲೇಬೇಕು, ಇಲ್ಲ ಚಿಕ್ಕೆ ಬಂದ್ಬಿಡುತ್ತೆ. ಹೀಗಾಗಿದ್ರೆ ಮೋಸಂಬೆ ಗಿಡಗಳು ಎಷ್ಟು ಎಕರೆಲ್ಲಿ ನಾಟಿ ಮಾಡಿದ್ರೆ? ನಮ್ದು ಈಗ 1.5 ಮುಂಚೆ ಇತ್ತು, ತಿರುಗಿ ಮತ್ತೆ 1.5 ಹಾಕಿದೀವಿ. 1 193 ಗಿಡ ಬೀಳುತ್ತೆ 15 ಅಡಿ ಒಳಗೆ ಹಾಕಿದ್ರಿ. ಈ 15 ಅಂತ ಸಾಕಾಗುತ್ತಾ? ಅಕಸ್ಮಾತ್ ಈ ಗಿಡಗಳು ದೊಡ್ಡವಾದಾಗ ನಾವು ಇನ್ನೊಂದು 5 20 ಅಂತ ಕೊಟ್ಟಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ? 20 ಕೊಟ್ಟರು ಕೊಡಬಹುದು, ಏನ್ ತೊಂದರೆ ಆಗಲ್ಲ. ಈಗ ಈ ಮಾರ್ಜಿನಲ್ ಫಾರ್ಮರ್ಸ್ ಸಣ್ಣ ರೈತರು ಇರ್ತಾರಲ್ಲ, ಅವ್ರಿಗೆ ಇರೋದ್ರಾಗ ಯಾಕಂದ್ರೆ ಅದು ಒಟ್ಟು ಕಲ್ತಗಳ ಹೊತ್ತಿ ಲೇಟ್ ಆಗ್ತದೆ, ಬೇಗ ತಗೊಳ್ಳೋದು ಇವತ್ತಿನ ಕಾಲದಾಗೆ ಅಡ್ವಾನ್ಸ್ ಆಗ್ಬೇಕಲ್ಲ, ಅದರಿಂದ 15 ಹಾಕಬಹುದು. 20 ಹಾಕ್ರೆ ಏನ್ ತೊಂದರೆ ಇಲ್ಲ, 18-20 ಹಾಕ ಶ್ರೇಷ್ಠ. ಜಮೀನ್ ಜಾಸ್ತಿ ಇರೋರು, ಕಡಿಮೆ ಜಮೀನ್ ಏನಾದ್ರು ಇರೋದ್ರಾಗೆ ಬೆಳ್ಕೊಳ್ಬೇಕಲ್ಲ, ಹಂಗಾಗುತ್ತೆ. ಮೊದಲು 2.5 ಬಿಟ್ಟು ಈಗ ಮತ್ತೆ ನಂತರ ನಾಟಿ ಮಾಡಿದ್ವಿ ಅಂತಂದ್ರೆ ಅದು ಎಷ್ಟು ವರ್ಷ ಆಯ್ತು ನಾಟಿ ಮಾಡಿ? ಅದು ನಾಟಿ ಮಾಡಿ ಈಗ 5ನೇ ವರ್ಷದಾಗಿದೆ ಅಲ್ಲೇನೆ, ಈಗ ಅಲ್ಲೇ ಅದು ಬಂದಿದೆ. ಮತ್ತೆ ಮೌಸುಮಿ ಬೆಳೆನೇ ನಾಟಿ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ನಮ್ಗೆ ಇದ್ರಲ್ಲಿ ಲಾಭ ಸಿಕ್ತಲ್ಲ, ಇದೇ ಅನುಕೂಲ ಅಂತೇಳಿ ಮತ್ತೆ ಮಾಡಿದ್ವಿ ಮೌಸುಮಿ. ಈ ಅಡಿಕೆ ತೆಂಗು ಮಾಡ್ಬೇಕಂತೇನು ಆಸಕ್ತಿ ಬರಲಿಲ್ಲ? ಅಡಿಕೆ ಮಾಡಿದ್ವಿ ನಾವು, ಅಡಿಕೆ ಮಾಡಿ 19 ಬೆಳೆಸಿ ಮೊನ್ನೆ ನೀರು ಕಡಿಮೆ ಆಗಿಬಿಟ್ಟು ಅಡಿಕೆ ತೋಟ ಒಣಗೋತು. ಅಂತ ಟೈಮ್ನಾಗ ನಾವು ಇದು ಹೆಂಗೋ ಅಡಿಕೆ ಇರಲ್ಲ ಅನ್ನೋದು ಗೊತ್ತಾಗ್ಬಿಟ್ಟು ನಾವು ಆಗ್ಲೇ ಅಡಿಕೆನೇ ಒಣಗ್ಬಿಟ್ಟು ಮೌಸುಮೇನೆ ಉಳಿಸ್ಕೊಂಡ್ವಿ ಹೆಂಗ ಇದಿರುತ್ತೆ ಅಂತ. ಯಾಕಂದ್ರೆ ಕಡಿಮೆ ನೀರ್ನಾಗ ಇರುತ್ತೆ, ಸಾಯ್ದಂಗೆ ನೀರಿಟ್ಟ ಬರುತ್ತೆ. ಅದರಿಂದ ಮೌಸಂಬೆ ಉಳಿಸಿಕೊಂಡಿವಿ ಅಡಕೆಗಿಂತ. ಈಗ ಪ್ರಾರಂಭದಲ್ಲಿ ಅಂತರ ಬೆಳೆಯಾಗಿ ಪಪ್ಪಾಯಿ ಇವನ್ನೆಲ್ಲ ಬೆಳೆದ್ವಿ ಅಂತ ಅಂದ್ರೆ, ಬಾಳೆ ಬೆಳೆದ್ವಿ ಅಂತ ಅಂದ್ರೆ, ನಮ್ಮ ರೈತ ಎಷ್ಟು ವರ್ಷದವರೆಗೆ ಈ ತರ ಅಂತರ ಬೆಳೆಗಳು ಬೆಳಿಬಹುದು? ಮೂರು ವರ್ಷದವರೆಗೂ ಬೆಳಿಬಹುದು, ನಾಲ್ಕನೇ ವರ್ಷದವರೆಗೂ ಬೆಳಿಬಹುದು. ಯಾಕಂದ್ರೆ 4 ವರ್ಷದಾಗನೆ ಅದು ಚೆನ್ನಾಗಿ ಇಳುವರಿ ಬರೋದು. ಅವಾಗ ಅದಕ್ಕೆ ಕಷ್ಟ ಆದ್ರೆ ಸಾಕಾಗುತ್ತಲ್ಲ, ಅಲ್ಲೇವರೆಗೂ ನಾವು ಹಂಗೆ ಇರಕ್ಕಾಗಲ್ವಲ್ಲ ರೈತರು, ಅದರಿಂದ 3 ವರ್ಷದಾಗನೆ ಬೆಳಿಬಹುದು ಬೆಳೆ. ಮೌಸುಂಬೆ ಯಾವ ತಿಂಗಳಲ್ಲಿ ಬಂದ್ರೆ ಒಳ್ಳೆ ಬೆಲೆ ಸಿಗ ಸಾಧ್ಯತೆ ಇರುತ್ತಂತ್ರ? ಮೌಸುಂಬೆ ಯಾವಾಗ್ಲೂ ಏಪ್ರಿಲ್ ಎಂಡು ಮೇ ಆ ತಿಂಗಳಲ್ಲಿ ಬಂದ್ರೆ ಮಾತ್ರ ಒಳ್ಳೆ ರೇಟ್ ಇರುತ್ತೆ. ಕಾರಣ ಎಲ್ಲ ಬಿಸಿಲು ಕಾಲ ಇರುತ್ತೆ, ಜ್ಯೂಸ್ಗೆ ಹೋಗುತ್ತೆ, ಆಮೇಲೆ ಆ ಕಡೆ ಉತ್ತರ ಭಾರತಕ್ಕೂ ಹೋಗುತ್ತೆ. ಇಲ್ಲಿಂದ ನಮ್ದು ಇಲ್ಲಿಗೆ ಈಗ 3 ವರ್ಷದ ಕೆಳಗೆ ಇಲ್ಲಿಂದ ಡೆಲ್ಲಿಗೆ 2 ಲೋಡ್ ನಮ್ಮ ಮುಂದೆ ಶಿಫ್ಟ್ ಮಾಡ್ಕೊಂಡು ಹೋದ್ರು. ಅಲ್ಲಿ ತುಂಬಾ ಇಲ್ಲಿ ನಮ್ಗಿಲ್ಲಿ ಈ 28-30 ಕೊಟ್ಟರೆ ಅಲ್ಲಿ 100 ರೂಪಾಯಿ ಇರುತ್ತೆ ರೇಟು ಅವ್ರಿಗೆ. ಅದರಿಂದ ಅವರೇ ನಮ್ಗೆಲ್ಲ ಹೇಳ್ತಾರಲ್ಲ, ವ್ಯಾಪಾರದವ್ರೆ ಅವ್ರಿಗೆ ಹೇಳ್ತಾರೆ. ಆ ದೃಷ್ಟಿಯಿಂದ ಆ ಬೇಸಿಗೆ ಕಾಲದಾಗ ಬಂದ್ರೆ ತುಂಬಾ ಲಾಭ. ಈಗ ಹೊರಗಡೆ ಕೊಟ್ಟರೆ ತುಂಬಾ ಲಾಭ ಇದೆ ಅಂತೀರಾ, ಹಂಗಾಗ್ಬಿಟ್ಟು ನೀವೇ ಬೆಂಗಳೂರು ಡೆಲ್ಲಿ ಈ ತರ ಮಾರ್ಕೆಟ್ ಮಾಡ್ಲಿಕ್ಕೆ ಆಗಲ್ಲ? ಡೆಲ್ಲಿ ಮಾರ್ಕೆಟು ನಾವು ಮಾಡೋಕ್ಕಾಗಲ್ಲ, ಕಷ್ಟ ರೈತರಿಗೆ. ಆಮೇಲೆ ಇನ್ನೊಂದು, ಜನರಲ್ಲಿಗೆ ಅಲ್ಲಿ ಒಂದೇ ಕೋಮಿನ ಜನ ಇರ್ತಾರೆ ಆಕ್ಚುಲಿನ. ಈಗ ನಾವು ಮಾರ್ಕೆಟ್ನಾಗ ಹೋದ್ರೆ ನಮ್ಮನ್ನು ಬೇಕಾದಂಗೆ ಮಾಡಾಕ್ಬಿಡ್ತಾರೆ. ಈಗ ಉದಾಹರಣೆಗೆ ನಾವು ಮೊನ್ನೆ ಬೆಂಗಳೂರು ಮಾರ್ಕೆಟ್ ನೋಡ್ಕೊಳಕ್ಕೆ ಹೋಗಿದ್ರು ನಮ್ಮ ಮಗ, ಅವ್ರು ಹೇಳಿದರು ಅಲ್ಲಿ ಹಿಂಗೆ 3 ಇಂಚು ದಪ್ಪ ಇರೋಂಥವಕ್ಕೆ ಒಂದು, ಆಮೇಲೆ 2 ಇಂಚು ಒಳಗಿರೋಕೆ ಇಷ್ಟು ಅಂತೇಳಿ 4 ಭಾಗ ಮಾಡಾಕ್ತಾರೆ. 4 ಭಾಗ ಮಾಡಾಕ್ದಾಗ ಅವರು ಲೇಬರ್ಸ್ ಎಲ್ಲ ಅವರೇ ಇರ್ತಾರೆ. ಅವಾಗ ದಪ್ಪ ಇರೋದನ್ನ ಕಡಿಮೆ ಮಾಡ್ತಾರೆ ರಾಶಿನ, ಮಧ್ಯ ಇರೋದನ್ನ ಜಾಸ್ತಿ ಮಾಡ್ತಾರೆ. ಅವಾಗ ನೋಡಿ, ದಪ್ಪ 46 ರೂಪಾಯಿ ಕೆಜಿ ಇದ್ದಿದ್ದು ಮಧ್ಯದ 25 ಇರುತ್ತೆ, ಅದಕ್ಕಿಂತ ಸಣ್ಣದ 15-12 ಇರ್ತದೆ. ಈಗ ಅದರಿಂದ ಎಲ್ಲ ವರ್ತಕರು ಮೋಸ ಮಾಡ್ತಾರೆ. ಆ ದೃಷ್ಟಿಯಿಂದ ನಮಗೆ ಸರಿಯಾದ ಮಾರ್ಕೆಟ್ಗೆ ನಾವು ಹೋದ ನಮಗೆ ರೈತರಿಗೆ ಸಿಕ್ಕಲ್ಲ. ನಾವು ಇಲ್ಲೇ ನೋಡ್ಬಿಟ್ಟು ವ್ಯವಹಾರ ಮಾಡಿಬಿಟ್ಟು ಕೊಡೋದೇ ಸೂಕ್ತ ಅಂತ ನಮ್ಮ ಅನಿಸಿಕೆ. ಈ ತೋಟದಲ್ಲಿ ಬಂದಿರತಕ್ಕಂಥ ವ್ಯಾಪಾರಸ್ಥರು ಯಾವುದೇ ರೀತಿ ಗ್ರೇಡ್ ಮಾಡೋದಲ್ಲ, ಸಾರಸಕ್ಕೆ ತಾಣೋದ್ರಿಂದ ನಮ್ಗೆ ಇಲ್ಲೇ ನಮ್ಮ ಕಣ್ಣೆದ್ರಿಗೆ ಇರುತ್ತಲ್ಲ ಕೊಡ್ಬೋದು. ನಾವು ಅಲ್ಲಿ ಹೋದಾಗ ರೈತರಿಗೆ ಪಕ್ಕ ಮೋಸನೆ ಮಾಡ್ತಾರೆ, ಹೇಳ್ತಾರೆ ರೈತರಿಗೆ ಮೋಸ ಇಲ್ಲ ಅಂತವೆಲ್ಲ ಸುಳ್ಳು. ಅಲ್ಲಿಗೆ ಹೋದ್ಮೇಲೆ ಏನ್ ಮಾಡ್ತಾರೆ ಗೊತ್ತಾ, ಇಲ್ಲಿಂದ ನಾವು ಬಾಡಿಗೆ ತಾಣು ಕೊಡ್ಬೇಕು. ಒಂದು ಲೋಡ್ಗೆ ಬರೀ ಐಟಮ್ ಮಾಡಕ್ಕೆ 10,000 ರೂಪಾಯಿ ತಾಂತಾರಂತೆ. ಆಮೇಲೆ 10% ಅವ್ರಿಗೆ ಕಮಿಷನ್, 10% ಇವನು ಕಡಿಮೆನೆ ಇದನ್ನ ತಾಳ್ತಾರೆ ಎಕ್ಟ್ರನ. ಯಾಕಂದ್ರೆ ಹಣ್ಣು ಒಣಗೋಗುತ್ತೆ ಕೊಳತೋಗುತ್ತೆ ಅಂತ. ಅಲ್ಲಿದೆ ಇಲ್ಲಿ ಅದು ಒಂದು 10 ಕೆಜಿ 100 ಕೊಟ್ಟೆ ಕೊಡ್ತೀವಿ, ಕೊಟ್ಟರು ನಮ್ಗೆ ಅಷ್ಟು ಕಾಣಲ್ಲ, ಅವ್ರೇ ಕಿತ್ಕೊಂಡು ಹೋಗ್ತಾರೆ, ಅವರೇ ಮಾಡ್ತಾರಲ್ಲ ಅಲ್ಲಿ. ಅದರಿಂದ ಅಲ್ಲಿ ಹೋದ ರೈತರನ್ನ ಹೆಂಗ್ ಬೇಕೋ ಹಂಗ ಇದ್ ಮಾಡ್ಬಿಟ್ಟು ವರ್ತಕರು ಅಧ್ವಾನ ಮಾಡ್ತಾರೆ. ನೀವು ಹಣ್ಣಿನ ಬೆಳೆ ಯಶಸ್ವಿಯಾಗಿ ಬೆಳೀತಾ ಇದ್ರ, ಸಾಕಷ್ಟು ಜನ ನಮ್ಮ ರೈತರು ನೀರಾವರಿ ಇದ್ದಂತವ್ರು ಅಲ್ಪಾವಧಿ ಬೆಳೆಗಳೇ ಬೆಳೀತಾರೆ. ಯಾಕಂದ್ರೆ ಒಂದು 5 ಎಕರೆ ಟೊಮೆಟೊ ಹಾಕ್ತಾರೆ, 5 ಎಕರೆ ಈರುಳ್ಳಿ ಹಾಕ್ತಾರೆ, 5 ಎಕರೆ ರಾಗಿ ಹಾಕ್ತಾರೆ. ಈ ತರ ಅಲ್ಪಾವಧಿ ಬೆಳೆಗಳು ಬೆಳೆಯೋದಕ್ಕಿಂತ ಈ ತೋಟಗಾರಿಕೆ ಬೆಳೆಗಳು ಲಾಭದಾಯಕ ಅಂತೀರಾ? ತೋಟಗಾರಿಕೆ ಬೆಳೆಗಳು ತುಂಬಾ ಲಾಭದಾಯಕ. ಇದ್ರ ಬಗ್ಗೆ ಜನಗಳಿಗೆ ಮಾಹಿತಿ ಇಲ್ಲ. ಆಮೇಲೆ ನಮ್ಮ ಈ ತೋಟಗಾರಿಕೆ ಇಲಾಖೆ ಇದೆಲ್ಲ ಅವರೆಂದೂ ತಿರುಗಿ ನೋಡಲ್ಲ ಯಾವ ಹಳ್ಳಿಯಲ್ಲಿ ಯಾವ್ದಕ್ ಸೂಕ್ತ ಐತೆ ಅಂತ ಹೇಳ್ಬಿಟ್ಟು ಅದ ಇದ್ ಮಾಡಿ ಬೆಳೆ ಅಂತ ರೈತರಿಗೆ ಪ್ರೋತ್ಸಾಹ ಕೊಟ್ರೆ ಇನ್ನೂ ಅನುಕೂಲ ಆಗುತ್ತೆ. ಈಗ ನಾವ್ ಇಷ್ಟು ತೋಟ ಆಯ್ತಲ್ಲ, ನಾವ್ ಇಲ್ಲಿಗೆ 15 ವರ್ಷ ಆಯ್ತು. ಮೊದ್ಲಿದ್ದವ್ರು ಯಾರೋ ಕೆಲವ್ರು ನೋಡಿದ್ರು ನಮ್ ತೋಟನ, ನಮ್ಗೆ 10 ಕಿಲೋಮೀಟರ್ನ ಚಳಕೆರೆ ಐತೆ. ಆದ್ರೆ ಈಗಿರೋ ತೋಟಗಾರಿಕೆ ಆಫೀಸರ್ ಯಾರು ಒಬ್ರು ನಮ್ಮ ಹೊಲಕ್ ಬಂದಿಲ್ಲ. ನಾವು ಹೋಗಿ ಏನ್ ಸರ್ ಹಿಂಗೆ ನಾವು ಮೌಸುಂಬಿ ಹಾಕಿದ್ವಿ ನಮ್ಗೆ ಇದೇನೋ ಪರಿಹಾರ ಕೊಡ್ತಾರ ಅಂತ ಹೇಳಿ ಕೇಳಿದ್ರೆ ಎಲ್ಲೈತಿ ರೆಡ್ಡಿ ಹೇಳಿ ಮೌಸುಂಬಿ ಅಂತ ಕೇಳ್ತಾರ ಅವ್ರು. ಹೆಸರಿ ಮರ ತೋಟಗಾರಿಕೆ ರೈತರು ಅಷ್ಟಕ್ಕೆ ಅವ್ರನ್ನ ಬಳಸ್ಕೊಳ್ಳೋದು, ರೈತರದ್ದು ತಪ್ಪಿದೆ. ಅವ್ರನ್ನ ನಮ್ಗೆ ಹಂಗಾಗಿದೆ, ಕಾಯಿಲೆ ಆಗಿದೆ, ಇದಕ್ಕೆ ಬಂದು ನೋಡ್ರಿ ಅಂತಂದು ಯಾರು ರೈತರು ಕೇಳಕ್ ಹೋಗಲ್ಲ ಆಕ್ಚುಲಿನ. ಅವ್ರೇನು ಇದಕ್ಕೆ ಡ್ರಿಪ್ ಅವ್ರು ಡ್ರಿಪ್ ನೋಡಕ್ ಬರ್ತಾರೆ, ಇದು ಮಾಡ್ಕೊಂತಾರೆ ಬೆಳೆ ಹೆಂಗ್ ಬೆಳೆಯೋ. ಆಮೇಲೆ ಜನಗಳು ಪ್ರೋತ್ಸಾಹ ಕೊಡ್ಬೇಕು, ಗೊತ್ತೇರಿ. ಉದಾಹರಣೆಗೆ ಇಲ್ಲಿ ಮೌಸುಂಬಿ ಯಾರು ಬೆಳೆದಿದ್ರು? ನಮ್ಮೂರಲ್ಲಿ ನಾನು ಮೌಸುಂಬಿ ಬೆಳೆಯಕ್ರೆ ಜನನಾಗೋರು, ನಮ್ಮೂರಾಗ ಈ ಕೊಂಪೆ ಬೆಳೀತಾರೆ ಅಂತಂಬರು. ಈಗ ನಾವು ಬೆಳೆದ ಮೇಲೆ ಎಷ್ಟೋ ಜನ ನೋಡ್ಕೊಂಡು ಪ್ರಚಾರ ಆಗ್ತೈತೆ. ಅದರಿಂದ ತೋಟಗಾರಿಕೆನೆ ಮುಖ್ಯ. ಇವಾಗ 3-6 ತಿಂಗಳ ಬಗ್ಗೆ ಇವತ್ತಿನ ಲೇಬರ್ ನಲ್ಲಿ ಏನು ಉಳಿಯಲ್ಲ. ಈಗ ನೀರುಳ್ಳಿ 7 ವರ್ಷಕ್ಕೊಂದ್ಸಲ 5 ವರ್ಷಕ್ಕೊಂದ್ಸಲ ರೇಟ್ 2 ಲಕ್ಷ ಸಿಕ್ತು ಎಕರೆಗೆ, 3 ಲಕ್ಷ ಸಿಕ್ತು ಅಂತ ಅಂತಾರೆ. ತಿರುಗಿ 5 ವರ್ಷನೂ ಅದಕ್ಕೆ ಹಾಕಿರ್ತಾರೆ. ಅದರಿಂದ ರೈತರು ಅರ್ಜೆಂಟ್ ತರೋದ್ ನೋಡ್ತಾರೆ. ಆಮೇಲೆ ಕೆಲವರು 3 ವರ್ಷ ಕಾಯ್ಬೇಕಲ್ಲ, ಮಧ್ಯೆ ಬೆಳಕೊಳಕಂದು ಗೊತ್ತಿರಲ್ಲ, ಮೌಸಮ್ ಒಂದು ಬಿಡಪ್ಪ 4 ವರ್ಷಕ್ಕೆ ಬರುತ್ತೆ ಅಲ್ಲೇ ತಕ್ಕ ನಾವ್ ಹೆಂಗ್ ಜೀವನ ಮಾಡೋಣ ಅಂತಿರ್ತಾರೆ. ರೈತರು ಅದನ್ನ ತಿಳ್ಕೊಳ್ಬೇಕು, ಯಾಕಂದ್ರೆ ಪ್ರಾಕ್ಟಿಕಲಿ ಅನುಭವಿಸ್ಬೇಕು. ಆಕ್ಚುಲಿ ಅವರು ಸ್ವಲ್ಪ ಅದ್ರ ಬಗ್ಗೆ ಕಾಳಜಿರಬೇಕು. ಸುಮ್ಕನ ಹೊಲ ಐತಂತ ಬರೇ ನೀರುಳ್ಳಿನ ಹಾಕಿದ್ರೆ ಏನು ಉಳಿಯಲ್ಲ. ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಹಾಕೊಂಡು ಒಂದು ಒಬ್ಬ ಮನುಷ್ಯ 2 ಎಕರೆ ಹಾಕಿದ್ರೆ ಸಾಕು, 2 ಎಕರೆ ಹಾಕಿದ್ರು ಅವ್ನು ಕರೆಕ್ಟ್ ಮೇಂಟೈನ್ ಮಾಡೋದು. ಯಾಕಂದ್ರೆ ಬೇರೆದ ಅವ್ರು ಮಾಡ್ಕೋಬಹುದಲ್ಲ. ಯಾರಿಗೂ ನೀರಾವರಿ ಮಾಡಿದ್ರೆ 2 ಎಕರೆ ಇಟ್ಕೊಂಡ್ರೆ ಜಾಸ್ತಿ ಇಟ್ಕೊಂಡಿರ್ತಾರೆ ಜನರಲ್ ಆಗಿ. ತೋಟಗಾರಿಕೆ ಇದ್ರೆ ಬೆಳೀತಾರೆ. ಆಮೇಲೆ ಅದರಲ್ಲಿ ಸುತ್ತೂರ ಮಾವು ಹಾಕ್ಬಹುದು, ಮಧ್ಯೆ ಮಾವು ಹಾಕ್ಬಹುದು. ಅವೆಲ್ಲ ಏನು, ನಾವು ನೀರಿಡಂಗಿಲ್ಲ, ಗೊಬ್ಬರ ಗ್ರಾಬೆಟ್ಗೆ ಬೆಳೀತಾವೆ, ತೆಂಗು ಹಾಕ್ಬಹುದು, ಅವೆಲ್ಲ ಮಾಡಿ ಬೆಳಿಬಹುದು. ಯಾಕಂದ್ರೆ ತೋಟಗಾರಿಕೆಗೆ ಲಾಭ ಐತೆ ಬರ್ತನು. ಈಗ ಆಕ್ಚುಲಿ ಸಣ್ಣ ಬದುಕಿನಾಗ ಎಂದೂ ಲಾಭ ಇಲ್ಲ. ಸರ್, ಈಗ ನೋಡಿದ್ರು ನೀವು ಇಷ್ಟೊಂದು ವಯಸ್ಸಾದ್ರೂ ಇಷ್ಟೊಂದು ಆಸಕ್ತಿಯಿಂದ ಈ ಕೃಷಿ ಬದುಕು ಮಾಡಿ ಕೃಷಿಯಲ್ಲಿ ಯಶಸ್ಸು ಕಂಡಿದ್ದೀರಾ. ಈಗ ನೀವು ಈಗ ನಮ್ಮ ಬೆಳೆಗೆ ತಕ್ಕಂತೆ ಬೆಲೆ ಸಿಗ್ತಾ ಇಲ್ಲ, ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಅವರು ಹಿಂದೆ ಸರಿಯದಿ ಪ್ರಾಕ್ಟಿಕಲಿ ಜನಗಳು ನೋಡಿ ಸರಿತಾರೆ. ಪ್ರಾಕ್ಟಿಕಲಿ ಅನುಭವಿಸ್ಕೊಂತಂದ್ರೆ ತೋಟಗಾರಿಕೆ ಯಾಕೆ ಮಾಡಿದ್ರೆ ಏನು ಕೃಷಿ ಮೇಲೆ ಹಿಂದ್ ಸರಿ ಏನ್ ಕೆಲಸ ಏನಿಲ್ಲ. ಅವರು ಈಗ ದೂರ ಬೆಟ್ಟ ಕಣ್ಣಿನ ಉಣ್ಣಿಗೆ, ಏ ಬಿಡಪ್ಪ ಎಲ್ಲ ರೈತ ಹೇಳ್ತಾವ ಲಾಸ್ ಆತು ಲಾಸ್ ಆತು, ಯಾಕಂದ್ರೆ ಕಿವಿ ತುಂಬರೆ ಲಾಸೇ ಬಿದ್ದಿರುತ್ತೆ, ಲಾಭ ಕಂಡೇ ಇರಲ್ವಲ್ಲ. ಆ ದೃಷ್ಟಿಯಿಂದ ಮಾನಸಿಕವಾಗಿ ಅವರು ಲಾಸಿಗೆ ತಯಾರಾಗಿರ್ತಾರೆ. ಅಷ್ಟೇ ಹೊರ್ತುನು ಕರೆಕ್ಟಾಗಿ ಅವರು ಆಕ್ಚುಲಿ ನಾವು ತಿಳ್ಕೊಂಡು ನಾವು ಮಾಡ್ಲೇಬೇಕಂತ ಪರ್ಫೆಕ್ಟ್ ಮಾಡಿದ್ರಿಗೆ ಲಾಸ್ ಆಗಲ್ಲ. ಹಂಗಾಗ್ಬಿಟ್ಟು ನಾವು ಆಸಕ್ತಿಯಿಂದ ಕೃಷಿ ಮಾಡಿದಾಗ ಯುವಕರು ಈ ಕೃಷಿಯಲ್ಲಿ ಭಾಗವಹಿಸಬೇಕು, ಭಾಗವಹಿಸಿದ್ರೆ ಅನುಕೂಲ ಆಗ್ತದೆ ಕೃಷಿ. ಸರ್, ಇನ್ನು ಮುಂದೆ ಏನೇನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರು? ನಮಗೆ ಈಗ ಈಗ ಜನರಲ್ಲಾಗೆ ಮೌಸಮ್ಬೆ ಆಯ್ತು, ಅದ್ರ ಜೊತೆಗೆ ಮತ್ತೆ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಬೆಳೆ, ಒಂದೇ ಬೆಳೆ ಇದ್ರೆ ಉಪಯೋಗ ಇಲ್ಲ ಅನ್ನಂಗಾಯ್ತು. ಈಗ ಅಡಿಕೆ ಹಾಕ್ಬೇಕಾಯ್ತು, ಈಗ ಮತ್ತೆ ಅಡಿಕೆ ಹಾಕ್ಬೇಕಂಬನು ಆಸೆ ಇದೆ. ಕಾರಣ ಅಡಿಕೆ ನೀರಿದ್ರೆ ಬಹಳ ಒಳ್ಳೆ ಬೆಳೆ. ಜೊತೆಗೆ ಮೊದಲು 13 ರೂಪಾಯಿಗೆ ಒಂದು ಕೆಜಿ ಅಡಿಕೆ ಕೊಡ್ತೀವಿ, ಇವತ್ತು 42 ಮನೆಗೆ ತಗೊಂಡು ಹೋಗ್ತಾರೆ. ಅದಕ್ಕೆ ಈಗ ಅಪ್ಪರ್ ಭದ್ರಮ್ಮ ಸರ್ಕಾರದ ಅದೊಂದು ಒಳ್ಳೆ ಕೆಲಸ ಮಾಡಿದ್ರು. ಏನು ಮಾಡಿದ್ರು ನೀರಾವರಿ ಬಗ್ಗೆ ಸರ್ಕಾರ ನಾವು ಮೆಚ್ಚಬೇಕಾದ್ದು. ರಾಣಿಕೇರಿಗೆ ನೀರು ಬಿಟ್ಟರೆ ನಮಗೆ ಏರಿಯಾ ಸುಮಾರು ಒಂದು 20 ಹಳ್ಳಿಗೆ ನೀರಾಗುತ್ತೆ, ಇನ್ನೇನು 2 ವರ್ಷಕ್ಕೆ ನೀರು ಬರುತ್ತೆ ಎಂಬ ಒಂದು ನಂಬಿಕೆ ಇದೆ. ಆ ದೃಷ್ಟಿಯಿಂದ ಮತ್ತೆ ಈಗ ನಾವೀಗ ಅಡಿಕೆ ಗೋಟೋಗಿದ್ವಿ, ಮತ್ತೆ 1,000 ಅಡಿಕೆ ಗಿಡ ಹಾಕೋಣ ಆಸೆ ಇದೆ. ಸರ್, ಈಗ ಮೌಸಂಬೆ ಬೆಳೆಯಬೇಕು ಅಂತ ಆಸಕ್ತಿ ಇರೋಂಥ ರೈತ ಬಂದವರು ಈ ಕಾರ್ಯಕ್ರಮ ಕೇಳ್ತಿದ್ರೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬಹುದು? ರೆಡ್ಡಿಹಳ್ಳಿ ಚಳಕೇರಿಯಿಂದ 10 ಕಿಲೋಮೀಟರ್ ಇದೆ, ಅದರಿಂದ ಬಂದು ಸಂಪರ್ಕ ಮಾಡಬಹುದು, ತೋಟ ನೋಡಬಹುದು. ಆಕ್ಚುಲಿ ಮಾನಸಿಕವಾಗಿ ಅವರಿಗೆ ನೆಮ್ಮದಿ ಆಗುತ್ತೆ ಬಂದು ನೋಡಿದ್ರೆ. ಇಲ್ಲ ನಾವು ದೂರ ರೈತರು ಬರೋಕ್ಕಾಗೋದಿಲ್ಲ ಅಂತಂದ್ರು ನನ್ನ ಫೋನ್ ನಂಬರ್ ತಗೊಳ್ಬಹುದು, 9701710013. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು. ಇದು ರೆಡ್ಡಿಹಳ್ಳಿಯ ಪ್ರಗತಿಪರ ಕೃಷಿಕರಾದ ಬಿ ಟಿ ಚಂದ್ರಯ್ಯ ಅವರ ಮೊಬೈಲ್ ಸಂಖ್ಯೆ. ಇನ್ನೊಮ್ಮೆ ಹೇಳ್ತೇನೆ, 9704107113. ಈ ನಂಬರ್ಗೆ ಸಂಪರ್ಕ ಮಾಡಿ ಈ ಮೌಸುಂಬೆ ಬೆಳೆಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಬಹಳ ಸಂತೋಷ ಸರ್, ಇಲ್ಲಿವರೆಗೂ ಈ ಮೌಸುಂಬೆ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ಕಾರ ಸರ್. ಮೌಸುಂಬೆ ಕೃಷಿಯ ಅನುಭವಗಳನ್ನು ಕುರಿತು ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿಯ ಪ್ರಗತಿಪರ ಕೃಷಿಕ ಬಿಟಿ ಚಂದ್ರಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ, ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗ್ತಲ್ವಲ್ಲಪ್ಪ. ಯೋಚನೆ ಮಾಡ್ಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕಿಗೆ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಒಂದು ಜನಪದ ಗೀತೆಯನ್ನ ಆಲಿಸೋಣ. ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರುವರೆ ತವರೂರಾ